सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳು ಈ ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇಪು ಗ್ರಾಮದ ಕೃಷಿಕ ಜಿ ವೀರೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಗೀತೆ ಪ್ರಸಾರವಾಗಲಿದೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕ್ಕೆ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮುಂದಿನ ತಿಂಗಳು ನಿಮಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು 1 ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಸುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಈಗ ಕೇಳಿ ಕುರಿ ಸಾಕಾಣಿಕೆ ಹಾಗೂ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಜಿ ವೀರೇಶ್ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಉಡೇವು ಗ್ರಾಮದ ಕೃಷಿಕರಾದಂತಹ ಜಿ ವೀರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಒಂದು ಆಧುನಿಕ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀರೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ ವೀರೇಶ್ ಅವರೇ. ಈ ಒಂದು ಕೃಷಿ ಬದುಕು ಅಂತಂದರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಕೃಷಿ ಬಗ್ಗೆ ಹೇಳಬೇಕಂತಂದರೆ ನಾವು ಆ ಕಡೆ ಈ ಕಡೆ ರೈತರು ನೋಡಿಬಿಟ್ಟು ಬೆಳಿಬೇಕು, ಎಲ್ಲ ಕುರಿ ಸಾಕಾಣಿಕೆ ಮಾಡ್ತಿದ್ವಿ. ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ನಮ್ಮ ತಮ್ಮ ಕುರಿಯಕ್ಕೆ ಹೋಗ್ತಿದ್ದ, ಹಂಗೆ ಆಗಿಬಿಟ್ಟು ಕುರಿ ಆದಾಯದಿಂದ ಭಾಳ ಅನುಕೂಲ ಆಗಿತ್ತು ಆಗ. ಈಗ ಬಯಲು ಪ್ರದೇಶ ಇಲ್ದಂಗೆ ಆಗಿದ್ದಕ್ಕೆ ನಾವು ಕುರಿ ಮಾರಿಬಿಟ್ಟು ತೋಟ ಮಾಡಿದ್ವಿ. ತೋಟ ಮಾಡಿದ್ದಕ್ಕೆ ಅದರಲ್ಲಿ ಅಂಥ ಲಾಭ ಏನು ನಮಗೇನು ಕಾಣ್ತಾ ಇಲ್ಲ. ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗ್ತೋ, ವರ್ಷ ಬಂದರೆ 2 ವರ್ಷ ಬರೋದಿಲ್ಲ. ಹಂಗೆ ಆಗಿಬಿಟ್ಟು ಸ್ವಲ್ಪ ನಮಗೆ ಒಂದು ಬೋರ್ ಹಾಕ್ಸಿದ್ವಿ ಸ್ಟಾರ್ಟಿಂಗ್ನಾಗೆ. ಒಂದು ಬೋರ್ ಹಾಕ್ಸಿದ ಮೇಲೆ ನಮ್ಮ ತಮ್ಮ ನಂಗೆ ಕುರಿಯಕ್ಕೆ ಹೋಗೋದೇ ಇಲ್ಲ, ನಾನು ಅಡವಿ ತಿರ್ಗಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ತೋಟ ಮಾಡಿದ್ವಿ. ನಿಮ್ಮ ತಂದೆಯವ್ರ ಕಾಲದಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಮಾಡಿದ್ರ? ಇಲ್ಲ ಸರ್, ನಾವು ನಮ್ಮ ತಮ್ಮನವರವರು ದಂಡವರಾದ್ಮೇಲೆ ಭಾರಿ ಬಡತನದಿಂದ ಬಂದಿರಂತಾರೆ ನಾವು ಸರ್. ಹಂಗೆ ಆಗಿಬಿಟ್ಟು ಕುರಿಯಿಂದ ಆದಾಯ ಚೆನ್ನಾಗೈತೆ ಅಂತ ಹೇಳಿದ್ದಕ್ಕೆ ಕುರಿ ಮಾಡಿದ್ವಿ. ಈಗ ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರ? ಸರ್, ನಾವು 150-200 ಕುರಿ ಇದ್ವು ಸರ್. ಅವಾಗ ಚೆನ್ನಾಗಾದಾಯ್ತು ಸರ್ ನಮಗೆ. ಅವಾಗ 800-900 ರೂಪಾಯಿ ಕುರಿ ಇದ್ದಾಗಲಿಂದನೂ ಮಾಡ್ಕೊ ಬಂದಿದ್ವಿ. ಇವತ್ತು 6,000-10,000 ರೂಪಾಯಿ ಒಂದು ಕುರಿ. ಹಂಗೆ ಆಗಿಬಿಟ್ಟು ಇವತ್ತಿನ ಆದಾಯದಲ್ಲಿ ಜಾಸ್ತಿ ಇದೆ ಕುರಿ ಸಾಕಾಣಿಕೆಯಲ್ಲಿ, ಆದರೆ ಮೇವಿನ ಕೊರತೆ ಜಾಸ್ತಿ ಆಗಿದೆ. ಅಂದರೆ ಅಡವಿ ನಿಮಗೆ ಸಾಕಷ್ಟು ಇಲ್ದಂಗೆ ಆಗಿಬಿಡ್ತಿಲ್ಲ ಸರ್? ಅಡವಿನೇ ಇಲ್ಲ ಸರ್. ಅವಾಗ ಬರೀ ಜೋಳ ಉಳ್ಳಿ ಅದು ಬೆಳ್ಕೊಂಡು ಕಾಲ ಕಳೀತಿದ್ರು. ಅದರಿಂದ ಬರೋದು ಆದಾಯ ಇನ್ನೇನು ಬೈತು ಬಿಡಪ್ಪ ಅಂತೇಳಿ ಸುಮ್ಮನೆ ಆಗ್ತಿದ್ರು. ಈಗ ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಶೇಂಗಾ, ಅವತ್ತು 1,800-2,000 ರೂಪಾಯಿ ಒಂದು ಕ್ವಿಂಟಲ್ ಶೇಂಗಾ, ಇವತ್ತು 7-10,000 ರೂಪಾಯಿ ತಳಿ ಮೇಲೆ ಒಂದು ಕ್ವಿಂಟಲ್ವರೆಗೂ ಆಗ್ತಿದೆ. ಹಂಗೆ ಆಗಿಬಿಟ್ಟು ಆ ಜಮೀನುಗಳು ಎಲ್ಲ ತೋಟ ಮಾಡೋಣ ಅಂತೇಳಿ ಜಮೀನುಗಳು ಒತ್ತುವರಿ ಮಾಡೋದು ಬಯಲು ಭೂಮಿ ಇಲ್ದಂಗೆ ಆಗಿಬಿಟ್ಟಿದೆ ಸರ್. ಈಗ ಸಾಕಷ್ಟು ಕುರಿ ಸಾಕಾಣಿಕೆ ಇದ್ದಂಥವ್ರು ದಿಢೀರ್ನೆ ನಿಮಗೆ ಮೇಸಕ್ಕೆ ಜಾಗ ಇಲ್ಲ ಅಂತೇಳಿ, ಅಡವಿ ಇಲ್ಲ ಅಂತೇಳಿ 20 ಕುರಿ ಸಾಕಾಣಿಕೆ ಅಂದರೆ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ಬೇಕಂತ ಯಾಕನಿಸ್ತು? ಮತ್ತು ತೋಟದಲ್ಲಂತೂ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ, ಮತ್ತು ಪಟ್ಲಿ ಮರಿಗಳು ಅವು ಸಾಕ್ಕೊಂಡು ಮನೆ ಮುಂದೆ ಇದ್ದಷ್ಟು ಮೇವಿನಲ್ಲೇ ಸಾಕಾಣಿಕೆ ಮಾಡ್ಕೊಂಡು ಮಾಡ್ಬೇಕಂತ ನೋಡ್ತಿದ್ವಿ ಸರ್. ನಮ್ಮದು 13 ಜನ ಕುಟುಂಬ ಸರ್, 4 ಜನ ಅಣ್ಣ ತಮ್ಮಗಳು ನಾವು, ಮತ್ತು ಜೀವನ ಇನ್ನೇನು ಯಾವ್ದ್ರಲ್ಲಿ ಮಾಡ್ಬೇಕು ಸರ್? ಹಂಗೆ ಆಗಿಬಿಟ್ಟು ಕುರಿಯನ್ನು ಸಾಕಿ ಪಟ್ಲಿ ಮರಿಗಳನ್ನು ಸಾಕಿ ಜೀವನ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ಅಂದರೆ ಎಲ್ಲರೂ ಅಣ್ಣ ತಮ್ಮಂದಿರೆಲ್ಲ ತಂದೆ ತಾಯಿ ಎಲ್ಲ ಒಗ್ಗೂಡಿ ಜೀವನ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ಕೃಷಿ ಜೀವನ ಸರ್? ನಮ್ಮ ಹಂಗೆ ಒಗ್ಗಟ್ಟು ಇರೋದ್ರಿಂದನೇ ಒಬ್ಬರು ಕೂಲಿ ಆಳು ಇಲ್ಲ ಅಂದ್ರೂ ಕೂಡ ಜೀವನ ಮಾಡೋಂಥ ಕೆಪಾಸಿಟಿ ಐತೆ ಸರ್. ಒಬ್ರು ಕುರಿ ಸಾಕಾಣಿಕೆ ಮಾಡಿದ್ರೆ ಒಬ್ರು ಹೊಲ ಕೆಲಸ, ಒಬ್ರು ಹಿಂಗೆ ಎಲ್ಲ ಹಂಚ್ಕೊಳ್ಬೇಕು. ಹಂಚ್ಕೊಂಡು ಎಲ್ಲ ಕೆಲಸಗಳು ಒಬ್ರು ಡಿವೈಡ್, ಅವರು ಆ ಕೆಲಸಕ್ಕೆ ಹೋದ್ರೆ ಇವ್ರು ಇನ್ನೊಬ್ಬ ಕೆಲಸಕ್ಕೆ, ತೋಟದಲ್ಲಿ ಒಬ್ರು ಕೂಲಿಯರ್ನ ಕರ್ಕೊಂಡು ಕೆಲಸ ಮಾಡೋಕಂತ ನಡೆಸ್ಕೊಂಡು ಬರ್ತಾ ಇದೀವಿ ಸರ್. ಈಗ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅಂದ್ರೆ ಮನೆ ಹತ್ರ ಏನೇನು ಮೇವು ಕೊಡ್ತೀರಾ ಅವಕ್ಕೆಲ್ಲ? ಸರ್, ನಾವು ಇದು ಶೇಂಗಾ ಬಳ್ಳಿದು ಉಬ್ಬಲು, ತಿರುಗಿ ಮೆಕ್ಕೆಜೋಳ, ಗಾಂಧಿ ಹಿಂಡಿ ಕೊಡ್ತೀವಿ ಸರ್. ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅಂದ್ರೆ ಆಧುನಿಕ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಯಾವ ರೀತಿ ಸಾಕ್ಬೇಕು ಅಂತೇಳಿ? ಅದರಲ್ಲಿ ಶೆಡ್ ಮಾಡಿಬಿಟ್ಟು ದಡ್ಡದಾಗಿ ಮಾಡೋರು ಇದ್ದಾರೆ ಸರ್, 100-200 ಕುರಿ, 1000 ಕುರಿ ಸಾಕಾಣಿಕೆ ಮಾಡೋರು ಇದ್ದಾರೆ ಕುರಿ ಫಾರಂ ಅಂತ ಮಾಡಿಬಿಟ್ಟು. ನೀವು ಅದಕ್ಕೆಲ್ಲ ಸಪರೇಟ್ ಮನೆ ಮಾಡಿದ್ರೆ? ಹ್ಞೂ ಸರ್, ಮನೆ ಸಪರೇಟ್ ಇದೆ ಸರ್, ಸಪರೇಟ್ ಇಟ್ಟು ಅದಕ್ಕೆ ಥರ ಮಳೆ ನೆನೆದಂಗೆ ಆ ಥರ ಎಲ್ಲ ಶೀಟ್ ಗೀಟ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ವಿ ಸರ್. ಈಗ ಶುಚಿತ್ವಕ್ಕೆ ಯಾವ ರೀತಿ ಮಹತ್ವ ಕೊಡ್ತಾ ಇದ್ರ ಸರ್? ಅದು ಶುಚಿತ್ವ ಅಂತಂದರೆ ಅವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಂದರೆ ಮುಷ್ಟಿಯಾಗಿ ಬಂದರೆ ರೇಟ್ಗೆ ಹೋಗುತ್ತೆ ಅಂತ ನಾವು ಕಾಪಾಡ್ತಿದ್ದೀವಿ ಸರ್. ಅದು ಈ ಮೇವಿನ ಏರುಪೇರಿನಿಂದ ಹಿಡಿದು ಸ್ವಲ್ಪ ಏರುಪೇರು ಆಗ್ತಿರ್ತವೆ. ಈಗ ಯಾವ ತಳಿ ಕುರಿ ಸಾಕಾಣಿಕೆ ಮಾಡ್ತಾರೋ ನೀವೀಗ ಸರ್? ನಾವು ಪಟ್ಲಿ ಅಂದರೆ ನಾಟಿದೆ ಸರ್, ನಾವು ಫಾರಂ ನಮ್ಮ ಏರಿಯಾದಲ್ಲಿ ನಡೆಯಲ್ಲ ಸರ್. ನಮ್ಮ ಏರಿಯಾದಲ್ಲಿ ಈ ವಾತಾವರಣಕ್ಕೆ ಈ ಈಟಿಗೆ ಬೇರೆ ಹೊರಗಡೆದು ಯಾವುದೂ ನಡೀತಾ ಇಲ್ಲ, ಹಂಗಾಗಿ ನಮ್ಮ ಲೋಕಲ್ದೆ ನಮ್ಮ ನಾಟಿನೇ ಮೇಯಿಸ್ತಾ ಇದ್ದೀವಿ ಸರ್. ಈಗ ಒಂದೇ ರೀತಿಯಾದಂಥ ಮೇವು ಕೊಟ್ಟರೆ ಅಷ್ಟೊಂದು ದಷ್ಟಪುಷ್ಟಿ ಬರಲ್ಲ? ಇಲ್ಲ ಸರ್, ಬರಲ್ಲ ಸರ್. ಅದು ಏನಿರುತ್ತೆ ಸರ್, ಈ ವರ್ಷ ಮಳೆಗಾಲ ನೋಡಿದರೆ ಸ್ಟಾರ್ಟಿಂಗ್ನೆ ನೋಡಿದ್ರೆ ಬೆಳೆ ಹಿಂಗೆ ಬಂದುಬಿಡ್ತು ಅಂತ ಅಂದ್ಕೊಬಿಟ್ರು, ಲಾಸ್ಟಿಗೆ ಎಡವಟ್ ಮಾಡಿಬಿಡ್ತು, ಒಳ್ಳೆ ಕಾಯಾಗೋ ಟೈಮ್ನಾಗೆ ಲಾಸ್ಟಿಗೆ ಹಿಡ್ಕೊಂಡೈತೆ. ನಾನು ಕನಿಷ್ಠ 6 ಪಲ್ ಹಾಕಿದ್ದೀವಿ ಸರ್, ಒಂದು 20 ಚೀಲ ಕೂಡ ಆಗ್ತಿಲ್ಲ ಸರ್. ಈಗ ಶೇಂಗಾದ ಒಟ್ಟು ಜೊತೆಗೆ ಈ ಕುರಿಗಳಿಗೆ ಏನು ಇನ್ನು ಬೇರೆ ಬೇರೆ ಆಹಾರ ಕೊಡ್ತೀರ? ಕಾಳು ಕಡಿ ಕಾಳು ಅಂದರೆ ಅದೇ ಸರ್, ಮೆಕ್ಕೆಜೋಳ, ಗಾಂಧಿ ಹಿಂಡಿನೇ ಅದಕ್ಕೆ ನಮ್ಮ ಏರಿಯಾದಲ್ಲಿ. ಹುರುಳಿ ಇಂಥವೆಲ್ಲ ಕೊಡಲ್ಲ? ಇಲ್ಲ ಸರ್, ನಮ್ಮ ಕಡೆ ಬೆಳೆದೆ ಕಮ್ಮಿ, ಹುರುಳಿ ಅವೆಲ್ಲ ಯಾರು ಹಾಕೋದಿಲ್ಲ. ಅದು ತಂದು ಮಾರ್ಕೆಟಿಂದ ತಂದು ಮಾಡಬೇಕಂತಂದ್ರೆ ಯಾರು ಇಷ್ಟಪಡಲ್ಲ ಸರ್. ಕಟ್ಟಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ ಕುರಿ ಅಂದ್ರೆ ಯಾವ್ಯಾವ ಟೈಮ್ನಲ್ಲಿ ಮೇವು ಕೊಡ್ತೀರಾ? ಸರ್, ಒಂದು ದಿನಕ್ಕೆ 4 ಸರಿ ಕೊಡ್ತೀವಿ ಸರ್. ಬೆಳಗ್ಗೆ ಕೊಡ್ತೀವಿ, ಬೆಳಗ್ಗೆ 8-9 ಗಂಟೆಯಲ್ಲಿ, ತಿರು ಮಧ್ಯಾಹ್ನ 1 ಗಂಟೆಯಲ್ಲಿ ಕೊಡ್ತೀವಿ, ತಿರುಗಿ 4 ಗಂಟೆ ಟೈಮ್ಗೆ ಒಂದೇಟು, ನೈಟ್ ಮಲಗಬೇಕಾದ್ರೆ 9-10 ಗಂಟೆಗೆ ಒಂದು ಸರಿ ಸರ್. ಈಗ ನೀರು ಕುಡಿಸೋದಂತಂದ್ರೆ ಎಲ್ಲ ಅವಕ್ಕೆ ಸಪ್ರೇಟ್ ಆಗಿ ಕುಡಿಸ್ತೀರಾ? ಇಲ್ಲ ಸರ್, ಅವಕ್ಕೆ ಸಪ್ರೇಟ್ ಒಂದು 2 ಬಕೆಟ್ ಅಲ್ಲಿ ಇಟ್ಬಿಟ್ಟು ಅವು ಯಾವ ಬೇಕು ಬಂದು ಕುಡಿದು ಹೋಗ್ತಿರ್ತಾವೆ ಸರ್. ಈ ತೊಟ್ಟಿ ಈ ಥರ ಮಾಡಿಲ್ಲ? ಇಲ್ಲ ಸರ್, ತೊಟ್ಟಿ ಎಲ್ಲ ತಿರುಗಿ ಅದ್ರಾಗೆ ಹೋಗಿ ಗಲೀಜ್ ಆಗ್ತಿರ್ತಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪ್ರೇಟ್ ಮಾಡಿದೀವಿ ಸರ್. ಈಗ ಕುರಿ ಗೊಬ್ಬರ ಸಾಕಷ್ಟು ಭೂಮಿಯನ್ನು ಫಲವತ್ತತೆ ಮಾಡೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ನೀವೆಲ್ಲ ಗೊಬ್ಬರ ಯಾವ ರೀತಿ ಜಮೀನಿಗೆ ಕೊಡ್ತೀರಾ? ನಾವು ಕುರಿ ಗೊಬ್ಬರ ಹಾಕಿದರೆ ಕಳೆ ಜಾಸ್ತಿ ಸರ್, ಅದು ಯಾಕಂದ್ರೆ ಹೊರಗಡೆ ಬಿಟ್ಟು ಮೇದಂಥ ಕುರಿಗಳು ಗೊಬ್ಬರ ಹಾಕಿಬಿಟ್ರೆ ಅದರಂಥ ಕಳೆಗೆ ನಾವು ಅರ್ಧ ಸಾಕಷ್ಟು ದುಡ್ಡು ಇಡಬೇಕಾಗುತ್ತೆ ಸರ್. ಈಗ ಹಂಗೆ ಆಗಿಬಿಟ್ಟು ಎಲ್ಲರೂ ಈಗ ಚಿಕ್ಕಮಂಗ್ಳೂರು ಸೈಡವ್ರು ಬರ್ತಾರೆ ಸರ್, ಈಗ ಇದಕ್ಕೆ ಕಾಫಿ ಎಸ್ಟೇಟ್ಗಳು ಅವರು ಇರು, ಅವ್ರಿಗೆ ಪಾಕೆಟ್ ಲೆಕ್ಕ ಮಾರಕ್ಕೆ ನಿಂತು ಬಿಟ್ಟಿದ್ದಾರೆ ಸರ್. ಹಂಗಾಗಿ ಇಲ್ಲಿ ಜಮೀನಿಗೆ ಹಾಕಂತಾರೆ ಯಾರಿಲ್ಲ ಸರ್. ಆ ಗೊಬ್ಬರ ಮಾತ್ರ ಎಲ್ಲ ಮಾರಾಟ ಮಾಡ್ತಾರೆ? ಎಲ್ಲ ಮಾರಾಟ ಮಾಡ್ತಾರೆ ಸರ್. ಈ ದನದ ಗೊಬ್ಬರ ಮಾತ್ರ ಯೂಸ್ ಮಾಡ್ತಾರೆ, ಯಾಕೆಂದರೆ ಕೂಲ್ ಇರುತ್ತೆ, ಅದು ಒಂದು ಟೈಮ್ ನೀರು ಕಟ್ಟಲಿಲ್ಲ ಅಂದರೆ ಒಂದಿನ ಸುಧಾರಿಸುತ್ತೆ ಎಂಬುದು ಉದ್ದೇಶಕ್ಕೆ ಹಂಗಾಗಿ ದನದ ಗೊಬ್ಬರನೇ ಎಲ್ಲರೂ ಇಷ್ಟಪಡ್ತಾರೆ ಸರ್. ಈಗ ಕುರಿ ಗೊಬ್ಬರ ಮಾರಾಟ ಅಂತಂದರೆ ಒಂದು ಪ್ಯಾಕೆಟ್ ಅಂತಂದರೆ ಎಷ್ಟು ಕೆಜಿ ಬರುತ್ತೆ ಸರ್? ಒಂದು 25-30 ಕೆಜಿ ಬರುತ್ತೆ ಸರ್. ಅದು 120-130 ರೂಪಾಯಿ ಮಾರ್ತಾರೆ ಸರ್ ಒಂದು ಪ್ಯಾಕೆಟಿಗೆ. ತೋಟದಾರ ತಗೊಂಡು? ಹ್ಞೂ ಸರ್, ಅಲ್ಲಿ ಲಾರಿ ಬರ್ತಾರೆ ಸರ್, ಚಿಕ್ಕಮಗಳೂರು, ಮೂಡಿಗೆರೆ ಅವರೆಲ್ಲರೂ ಬರ್ತಾರೆ ಸರ್. ಈಗ ವರ್ಷದಲ್ಲಿ ಎಷ್ಟು ಪ್ಯಾಕೆಟ್ ಮಾರಾಟ ಮಾಡ್ತೀರಾ ಸರ್? ವರ್ಷದಲ್ಲಿ ಅಂತಂದರೆ ಅದು ನಾವು ಸಾಕಾಣಿಕೆ ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಅದು 15 ದಿನಕ್ಕೆ ಒಬ್ಬೊಬ್ರು ಸೇಲ್ ಮಾಡ್ತಿರ್ತಾರೆ, ಇಲ್ಲ ಅಂದ್ಬಿಟ್ರೆ ತಿಂಗಳಿಗೆ ಒಂದು ಸರಿ 2 ತಿಂಗಳಾಗುತ್ತೆ ಸರ್ ಸ್ವಲ್ಪ ಇದ್ದವಾದ್ರೆ. ಈಗ ನೀವು ಪ್ರಾರಂಭದಲ್ಲಿ ಮರಿ ತಗೊಂಡು ಸಾಕೋದು ಸರ್? ಮರಿ ತಗೊಳ್ಳೋದು 6,000 ರೂಪಾಯಿ ಮರಿ ಇಟ್ಟು ತಗೊಂಡ್ರೆ ಈಗ 4 ತಿಂಗಳು ಬಿಟ್ಟು ಮೇಯಿಸಿದ್ರು ಕೂಡ ಸರ್ 8,000 ಕೇಳ್ತಿದ್ದಾರೆ. ಆದ್ರೆ ನಿಮಗೆ ಲಾಭದಾಯಕ ಆಗಲ್ಲ ಅಷ್ಟೊಂದು? ಇಲ್ಲ ಸರ್, ಅಷ್ಟೊಂದು ಲಾಭದಾಯಕ ಏನಂದ್ರೆ ಕುಂತಿಗಂತೂ ತಿಂಬಲಾರ್ದು ಏನಾದರೂ ಒಂದು ಕೆಲಸ ಮಾಡಿ ತಿನ್ಬೇಕಂತ ಅಷ್ಟೇ ಆಸೆ. ಈಗ ಮರಿ ತರ್ಬೇಕಂತಂದ್ರೆ 6,000 ರೂಪಾಯಿ ಕೊಡ್ಬೇಕಾಗುತ್ತೆ? ಹ್ಞೂ ಸರ್, 6,000 ಬೇಕು ಸರ್, 6,000 ಮೇಲೇನೆ, ಕಮ್ಮಿ ಅಂತ ಇಲ್ಲ. ಈಗ ನಾವೆಲ್ಲ ಮಾಡಬೇಕಾದ್ರೆ ನಮ್ಮ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಸಾಕಬೇಕಾದ್ರೆ 800-900 ರೂಪಾಯಿ ಒಂದು ಮರಿ, ಅವಾಗಿದ್ದು ಇವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿಬಿಡುತ್ತೆ ಸರ್. ಅಂದರೆ ಈ ಥರ ವರ್ಷದಲ್ಲಿ ಎಷ್ಟು ಬೀಡು ಕುರಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಾ? ಸರ್, ನಾವು 3-4 ಸರಿ ಸರ್, 4 ತಿಂಗಳು ಒಂದು ಸರಿ ಚೇಂಜ್ ಸರ್. ಅವನೇ ಬೆಳೆ ಮೇಯಿಸ್ಕೊಂತ ಹೋಗ್ಬಿಟ್ರೆ ಅಷ್ಟೊಂದು ಇನ್ನು ಲಾಭದಾಯಕ ಕಮ್ಮಿ ಆಗ್ತಿತ್ತು ಸರ್. ಈಗ ನೀವು ತಂದು 3 ತಿಂಗಳು ಅಷ್ಟೇ ಸಾಕಾಣಿಕೆ ಮಾಡಿ? 3-4 ತಿಂಗಳು ಸರ್ ಅಷ್ಟೇ. ಈಗ ಮತ್ತೆ ಈ ಒಂದು ಕುರಿ ಸಾಕಾಣಿಕೆ ಜೊತೆಗೆ ಈಗ ಕೃಷಿಯಲ್ಲಿ ಈ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಬೆಳಿತಾ ಇದೆ ಸರ್? ನಾವು ಈರುಳ್ಳಿ 4-5 ಎಕರೆ ಹಾಕ್ತಿದ್ವಿ ಈರುಳ್ಳಿ. ನಮ್ಮ ಟೋಟಲ್ 7 ಎಕರೆ ಚಿಲ್ಲರೆ ಇದೆ ನಮ್ಮ ಜಮೀನು. ಬ್ಯಾಡಿಗೆ 3 ಎಕರೆ ಇಟ್ಟಿದ್ವಿ ಸರ್. ಅದು ಈ ಸರಿ ಅಂತ ರೋಗ ನಾವು ಯಾವತ್ತೂ ಕಂಡಿಲ್ಲ ಸರ್. ಭಾರಿ ರೋಗ, ಒಂದು ಕೊಳತು ಹೋಗ್ತೈತೆ ಸರ್ ಎಲ್ಲ ಗಿಡ ಎಲ್ಲ, ತಿರುಗಿ ಹೂವೆಲ್ಲ ನಿಲ್ತಾ ಇಲ್ಲ. ಹಂಗಾಗಿ ಸುಮ್ಮನೆ ರೋಗ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. 2 ಲಕ್ಷ ರೂಪಾಯಿ ಅವಲ್ಲಿ ಇಟ್ಟುಬಿಟ್ಟಿದ್ವಿ ಅಮೌಂಟು, ಮೆಡಿಸಿನ್ ಅಂತೆ ಗೊಬ್ಬರ ಅದು ಇದು ಅಂತ. ಇವತ್ತಿಗೆ ಅಲ್ಲ 2 ಲಕ್ಷ ಬೆಳಿತೀವಿ ಇಲ್ಲ ಅವ್ನು ನನಗೆ ಗೊತ್ತಾಗ್ತಿಲ್ಲ. ಅದು ಹಂಗೆ ಆಗಿಬಿಟ್ಟಿದೆ ಸರ್. ಈಗ ಮೆಣಸಿನ ಬೀಜ ಅವನ್ನೆಲ್ಲ ಎಲ್ಲಿಂದ ತಂದು ಬಿತ್ತನೆ ಮಾಡಿದ್ರೆ? ಪ್ಯಾಕೆಟ್ 1,30,000 ಅಂತೆ ಸರ್ ಒಂದು ಕೆಜಿ ಬೀಜ. ಅದು ಹಂಗೆ ಆಗಿಬಿಟ್ಟು 100 ಗ್ರಾಮಿಗೆ 13,000 ರೂಪಾಯಿ ತಂದುಬಿಟ್ಟು ಅವು ನರ್ಸರಿ ಮಾಡಿಸಿ ನರ್ಸರಿಯಿಂದ ಅವ್ರಿಗೆ ಬೆಳೆಸೋಕ್ಕೆ 40-50% ಒಂದು ನರ್ಸರಿ. ಹಂಗೆ ಆಗಿಬಿಟ್ಟು ಅಲ್ಲಿಂದ ತಂದು ಅವ್ರಿಗೆ ಅಮೌಂಟ್ ಕೊಟ್ಟು ಇಲ್ಲೆಲ್ಲ ಮಾಡಿದ್ರೆ ಇವತ್ತಿಗೆ ನಾವು ಲಾಭ ಕಾಣಕ್ಕೆ ಆಗ್ತಿಲ್ಲ ಸರ್. ಈಗ ನೀವೇ ನರ್ಸರಿ ಮಾಡೋಕ್ಕಾಗಲಿಲ್ಲ? ಇಲ್ಲ ಸರ್, ಬರಲ್ಲ ಅಷ್ಟೊಂದು ಸರಿಯಿರಲ್ಲ ನಮ್ಗೆ ನಾವು ಮಾಡಿದರೆ. ಈಗ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಈಗ ಮೆಣಸಿನ ಬೀಜ ತಂದು ಮಡಿ ಮಾಡ್ಕೊಳ್ತಿದ್ರು, ಹೊಲದಲ್ಲೇ ಒಂದು ಜಾಗದಲ್ಲಿ ಎಲ್ಲ ಅದ ಮಾಡಿಕೊಂಡು ಅಲ್ಲಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದನ್ನ ಕೊಟ್ಟು ಬೀಜ ಚೆಲ್ಲಿ ಮೇಲೆಲ್ಲ ಮಣ್ಣು ಹಾಕಿ ಹುಟ್ಟ ತನಕ ಮೇಲೆ ಗರಿ ಅಂತ ಹಾಕಿ ಆಮೇಲೆ ಹುಟ್ಟಿದ ಮೇಲೆ 15 ದಿನಕ್ಕೆ ಸಸಿ ಹಚ್ಚಕ್ಕೆ ಬರೋವು ಅಂದ್ರೆ ಆ ರೀತಿ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಾಡಕ್ಕೆ ಹಿಂದಿನ ಕಾಲಕ್ಕೂ ಈಗ ಹೋಲಿಸಿದ್ರೆ ಬಾ ಲಾಟ್ ಆಫ್ ಡಿಫ್ರೆನ್ಸ್. ಅವಾಗಿನ ವಾತಾವರಣನೇ ಚೇಂಜ್, ಇವಾಗಿನ ವಾತಾವರಣನೇ ಚೇಂಜ್. ಅವಾಗಿನ ಕೆಮಿಕಲ್ಸ್ ಕಮ್ಮಿ ಸರ್ ಭೂಮಿಗೆ ಆಗ್ತಿದ್ದು, ಈಗೆಲ್ಲ ಕೆಮಿಕಲ್ಸ್ ತಿಂದೋಗ್ಬಿಟ್ಟಿದೆ ಸರ್ ಭೂಮಿ. ಹಂಗಾಗಿ ಅಷ್ಟು ಸರಿ ಬರ್ತಾ ಇಲ್ಲ ಸರ್ ಬೆಳೆ. ಈಗ ರಾಸಾಯನಿಕ ಗೊಬ್ಬರಗಳು ಹೆಚ್ಚಾಗಿ ನಾವು ಬಳಸಿ ಭೂಮಿ ಎಲ್ಲ ಹಾಳಾಗಿದೆ ಅಂತ ಹೇಳಿದ್ರಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲದಾಗಿ ನಾವು ಬೆಳೆಯಕ್ಕಾಗಲ್ಲ ಅಂತ ಸರ್? ಅದು 30% ಟ್ರೈ ಮಾಡ್ತಿದ್ದಾರೆ ಸರ್, ಆದ್ರೆ ಅಷ್ಟೊಂದು ಫಲವತ್ತತೆ ಕಾಣಕ್ ಆಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಸರ್. ಹಂಗೆ ಆಗಿಬಿಟ್ಟು ಅದನ್ನ ಏ ಬಿಡಪ್ಪ ಅದನ್ನ ಹಾಕಿ 6 ತಿಂಗಳು ಕಾಯಿ ಬದಲು ಇದೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ 2 ತಿಂಗಳಿಗೆ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ಈಗ ಅದು ಅನಿವಾರ್ಯ ಅಂತ ಹೇಳ್ತೀರಾ? ಹ್ಞೂ ಸರ್, ಅನಿವಾರ್ಯ ಸರ್. ಈಗ ಮೆಣಸಿನ ಒಂದು ಸಸಿ ತಂದು ಅಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡ್ತೀರಾ? ಸರ್, ನಾವು ಒಂದು ಅಡಿಗೊಂದು ದಾಯದಲ್ಲಿ ಮಾಡಿಬಿಟ್ಟು ಬೋದ್ ಮಾಡಿ ಲಾಟ್ರಲ್ಲಿ ಹೇಳೋದು ಅದಕ್ಕೆ ಕುಚ್ಚಿದೀವಿ ಸರ್. ಈಗ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಸರ್, ಸಾಲಿಂದ ಸಾಲ ಅಂದ್ರೆ 5-6 ಅಡಿ ಬೋದ್ ಒಂದು ಮಾಡಿಬಿಟ್ಟು ಆ ಬೋದಿಗೆ ಕುಚ್ಚಿಬಿಟ್ಟು ಕೆಲಸ ಮಾಡ್ತಾ ಇದೀವಿ. ಈಗೆಲ್ಲ ಮೆಣಸಿನ ಸಸಿ ನಾಟಿಗಿನ ಮುಂಚಿತವಾಗಿ ಈಗ ಕೊಟ್ಟಿಗೆ ಗೊಬ್ಬರ ಅಂತದೆಲ್ಲ ಸಾಲಿಗೆ ಕೊಟ್ಟಿರ್ತೀರಿ ಏನು? ಫಸ್ಟ್ಗೆ ಭೂಮಿಗೆ ಕೊಟ್ಟಿರ್ತೀವಿ ಸರ್. ಫುಲ್ ಜಮೀನಿಗೆ ಹಾಕಿಬಿಡ್ತೀವಿ. ಅಲ್ಲ, ಜಮೀನಿಗೆ ಹಾಕೋರು ಇದ್ದಾರೆ, ಸಾಲಲ್ಲಿ ಬೋದಲ್ಲಿ ಬಿತ್ತೋದ್ರು ಇದ್ದಾರೆ ಸರ್. ಹಂಗೆ ಆಗಿಬಿಟ್ಟು ನಾವು ಎಲ್ಲ ಜಮೀನಿಗೆ ಕೊಟ್ಟೆ ಮಾಡ್ತಿದ್ದೀವಿ ಸರ್. ಈಗ ಭೂಮಿ ಉಳುಮೆ ಅಂತಂದ್ರೆ ಯಾವ ರೀತಿ ಮಾಡಿರ್ತೀರ ಸರ್? ಈಗಿನ ಕಾಲದಾಗೆ ಎತ್ತಿನ ಬೇಸಾಯ ಕಮ್ಮಿ ಸರ್. ಹಂಗೆ ಆಗಿಬಿಟ್ಟು ಎಲ್ಲ ಟ್ರ್ಯಾಕ್ಟ್ರಿಂದನೇ ಉಳುಮೆ ಮಾಡಿಬಿಟ್ಟು ಅದರಲ್ಲೇ ಬೋದ್ ಹೊಡೆದು ಅದರಲ್ಲೇ ರೆಡಿ ಮಾಡೋದು ಸರ್. ಈಗೆಲ್ಲ ಟ್ರ್ಯಾಕ್ಟರ್ ಬಳಸಿದ್ರೆ ಹೆಚ್ಚು ಖರ್ಚು ಬರುತ್ತೆ ಕೃಷಿಯಲ್ಲಿ ಅಂತಾರೆ, ಅಂದ್ರೆ ಎತ್ತುಗಳು ಸಾಕಾಣಿಕೆ ಮಾಡಿ ಯಾಕೆ ಬೇಸಾಯ ಮಾಡಬಾರ್ದು ಅಂತ ಹೇಳ್ತೀರಾ ಸರ್? ಅದು ಈಗ ಟ್ರ್ಯಾಕ್ಟ್ರಿ ಅಂದ್ರೆ ಎತ್ತಿನ ಬೇಸಾಯ ಆದ್ರೆ 2-3 ದಿನ ಬೇಕು, ಟ್ರ್ಯಾಕ್ಟ್ರಿ ಬೇಸಾಯ ಆದ್ರೆ 1 ದಿನ ಕೆಲಸ ಆಗುತ್ತೆ ಸರ್. ಹಂಗೆ ಆಗಿಬಿಟ್ಟು ಅದನ್ನೇ ಎಲ್ಲರೂ ಇಷ್ಟಪಡ್ತಿದ್ದಾರೆ ಸರ್. ಅಂದ್ರೆ ಉಳಿತಾಯ ಆಗುತ್ತಲ್ಲ ಎತ್ತಿನ ಬೇಸಾಯ? ಉಳಿತಾಯ ಆಗ್ತಿದೆ, ಅದ್ ಲೆಕ್ಕ ಹಾಕಿಬಿಟ್ರೆ ಇದ್ರ ಮೇವು ಅದ್ರ ಜವಾಬ್ದಾರಿ ಒಳ್ಳೆ ತಳಿಯಾದ ಎತ್ತು ತಂದು ಮಾಡ್ಬೇಕಂತಂದ್ರೆ ಕನಿಷ್ಠ ಅಂದ್ರೆ 1 ಲಕ್ಷ ರೂಪಾಯಿ ಅಂತ ಬೇಕು ಸರ್. ಎಂತ ತಳಿ ಸಣ್ಣ ತಳಿ ತಗೊಂಡ್ರು ಕೂಡ 1 ಲಕ್ಷ ರೂಪಾಯಿ ಅಂತ ಬೇಕು. 1 ಲಕ್ಷ ರೂಪಾಯಿ ತಂದು ಒಬ್ಬ ಮನುಷ್ಯ ಅದಕ್ಕೆ ಹಿಂದೆ ಇರ್ಬೇಕು ಸರ್. ಡೈಲಿ ಅವ್ನ ಬಿಟ್ಟು ಹತ್ತಿ ತಗೊಂಗಿಲ್ಲ, ಹಂಗಿರುತ್ತೆ ಸರ್. ಹಂಗಾಗಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆದ್ರೆ ಆಗ್ಲಿ ಅಂತ ಟ್ರ್ಯಾಕ್ಟರ್ನ ಯೂಸ್ ಮಾಡ್ತಿದ್ದಾರೆ ಸರ್. ನೀವೆಲ್ಲ ಮೊದಲು ಎತ್ತುಗಳನ್ನ ಸಾಕಾಣಿಕೆ ಮಾಡಿ ಬೇಸಾಯ ಹೊಡೆದ್ರೆ? ಹ್ಞೂ ಸರ್, ಹೊಡೆದ್ರೆ ಸರ್. ಆ ಎತ್ತುಗಳಿಂದ ಒಳ್ಳೆ ಆದಾಯ ಇತ್ತು ಸರ್ ಅವಾಗೆ. ಈಗೇನಂತ ಇದಿಲ್ಲ ಸರ್, ಮೇವೆಲ್ಲ ಕಮ್ಮಿ ಇತ್ತು ಅವಾಗೆ. ಈಗ ಒಂದು ಪಲ್ಲದ ಉಬ್ಬಲು ತಗೋಬೇಕಂದ್ರೆ 10,000-12,000 ಹೇಳ್ತಿದ್ದಾರೆ ಸರ್. ಅದು ಒಂದು ಗಾಡಿ ಇರಲ್ಲ. ಹಂಗೆ ಆಗಿಬಿಟ್ರೆ ಅದರಿಂದ ಎಲ್ಲ ಲೆಕ್ಕ ಹಾಕಿಬಿಟ್ಟು ಎತ್ತೇನೆ ಬೇಡ, ಟ್ರ್ಯಾಕ್ಟ್ರ್ ಇದ್ರೆ ಸಾಕಪ್ಪ ಅಂತ ಅಂತಿದ್ದಾರೆ ಸರ್. ಈಗೆಲ್ಲ ಬಿತ್ತನೆ ಆಗ್ಮೇಲೆ ಒಳ ಬೇಸಾಯ ಅಂತೇಳಿ ಎಡಗುಂಟೆ ಬಿಡುಗುಂಟೆ ಬಿಡೋಕೆ ಎತ್ತುಗಳು ಬೇಕಾಗುತ್ತೆ, ಅವಾಗ ಹೆಂಗ್ ಮಾಡ್ತೀರಾ? ಮತ್ತೆ ಸರ್, ಯಾರು ಅಂದ್ರೆ ಬಿದ್ದ ಮತ್ತೆ ಎತ್ತು ಕುಂಟೆ ಹೊಡೆಯಕ್ಕೆ ಬಾಡಿಗೆ ತಂದು ಓಡಿಸ್ತಿದ್ವಿ ಸರ್. ಈಗೆಲ್ಲ ಸಾಕಷ್ಟು ಬಾಡಿಗೆ ರೇಟ್ ಇದೆ. ಹ್ಞೂ ಸರ್, 1,500 ಸರ್ ಬಾಡಿಗೆ. ಎಷ್ಟು ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, 2-3 ಗಂಟೆಗೆ ಹೋಗ್ಬಿಡ್ತಾರೆ ಸರ್ ಅವರು. ಈಗ ಎಲ್ಲೇ ಒಂದ್ ಕಡೆ ಎತ್ತುಗಳು ಸಾಕಾಣಿಕೆ ಮಾಡಿ 1 ವರ್ಷದಲ್ಲಿ ಬರೀ 2 ತಿಂಗಳು ನಾವು ಬಾಡಿಗೆ ಹೊಡೆದ್ರೆ ಸಾಕಷ್ಟು ದುಡ್ಡು ದುಡಿಬೋದಲ್ವಾ? ಅಲ್ಲ ಸರ್, ದುಡಿಬೋದು ಸರ್. ಎಲ್ಲರೂ ಅದೇ ಮಾಡಿದ್ರೆ ಬೇರೆಯವ್ರಿಗೆ ಜೀವನಕ್ಕೆ ಹೆಂಗೆ ಹೇಳ್ರಿ ಸರ್? ಎಲ್ಲರೂ ಅದೇ ಅವ್ರವ್ರ ಬೇಸಾಯ ಮಾಡ್ಕೊಂಡ್ರೆ ಇನ್ನೇನು ಯಾರು ದುಡಿಯಕ್ಕಾಗುತ್ತೆ? ಹಂಗೆ ಆಗಿಬಿಟ್ಟು ಯಾರು ಇಷ್ಟಪಟ್ಟಿಲ್ಲ ಸರ್. ಆ ಕಾಸ್ಟ್ಲಿ ಮೆಟೀರಿಯಲ್ದಿಂದ ನಾವು ಸಾಮಗ್ರಿಗಳು ತರಬೇಕಂದ್ರು ಈಗ ಮೊದಲಿದ್ದಂಗಿಲ್ಲ. ಈಗ ಬಡಿಗೆ ಹತ್ರ ಹೋದ್ರೆ ಒಂದು ಸಣ್ಣದ ಕೆಲಸ ಮಾಡಿದ್ರೆ 500 ತತ್ತ ಅಂತ ಸರ್. ಹಂಗೆ ಆಗಿಬಿಟ್ಟು ಅವಾಗ 100 ಕೊಡಪ್ಪ 50-100 ಅಂತ ಅನ್ನೋರು, ಈಗ ಹಂಗಿಲ್ಲ ಸರ್. ಹಂಗಾಗಿ ಎಲ್ಲ ಮೆಟೀರಿಯಲ್ ಕಾಸ್ಟ್ಲಿ ಆಗಿರೋದ್ರಿಂದ ಯಾರು ಇಷ್ಟಪಡಕ್ತಿಲ್ಲ ಸರ್. ಮೊದಲೆಲ್ಲ ಎತ್ತಿನಿಂದ ಕಬ್ಬನೇ ಆಗಲಿ ಅಂತ ಹೇಳಿ ಬಡಿಯರು, ಈಗೆಲ್ಲವೆಲ್ಲ ಮಾಯ ಆಗಿದಾವೆ ಅಂತ ಹೇಳ್ತಾರೆ. ಹ್ಞೂ ಸರ್, ಯಾರು ಇಷ್ಟಪಡದೆ ಸರ್. ಈಗ ಅವಾಗ್ಯೂ ಇವಾಗ್ಯೂ ವಿಜ್ಞಾನ ಮುಂದುವರೆದಂಗೆಲ್ಲ ಯಾರು ಜನ ಅವಲ್ಲಿ ಹಿಂದಕ್ಕೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ ಸರ್. ಇನ್ನ ಇದಕ್ಕಿಂತ ಮೇಲತ್ವಾಗಿ ಯೋಚನೆ ಮಾಡ್ತಾರೆ ಹೊರತು ಸುಲಭಾದಂತ ಕೆಲಸಗಳನ್ನ ಮಾಡ್ಬೇಕಂತ ಯೋಚನೆ ಮಾಡ್ತಾರ ಹೊರತು ಕಷ್ಟ ಅಂತ ಕೆಲಸ ಯಾರು ಕೇಳ್ತಿಲ್ಲ. ಸೀಗ ಈಗ ಮೆಣಸಿನ ಸಸಿ ಸುಮಾರು ನೀವ್ ಎಷ್ಟು ಎಕರೆ ಹಾಕ್ತೀರಿ ಪ್ರತಿ ವರ್ಷ? ಸರ್, 2-3 ಎಕರೆ ಹಾಕ್ತೀವಿ ಸರ್. ಸಸಿ ನಾಟಿ ಮಾಡಿದ್ಮೇಲೆ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ಸಸಿ ಎತ್ಕೊಳ್ಳಲ್ಲ, ಅಷ್ಟಿಷ್ಟು ಹೋಗ್ತಾವಲ್ವಾ? ಹೋಗ್ತಾವ ಸರ್. ಹೋಗೋದ್ರಿಂದ ಮತ್ತೆ ತಿರುಗಿ ಒಂದು 2,000-3,000 ಸಸಿ ಹಂಗೆ ಇಟ್ಟಿರ್ತೀವಿ ಸರ್. ಅಲ್ಲೇ ಅವು ಹಾಳಾದಾಗ ತಂದು ಮತ್ತೆ ಕುಚ್ಚುತ್ತೀವಿ ಸರ್. ಅದಕ್ಕೆ ಸಸಿ ಯಾಕೆ ಹೋಗೋವ್ ಅಂತ ಹೇಳ್ತೀರ ಸರ್? ಅದು ಭೂಮಿ ವೇರ್ಪೇರ್ ಇರುತ್ತೆ, ನಾವು ಬೀಜ ಕೊಟ್ಟಿರೋಂಥ ತಳಿದ್ರಲ್ಲಿ ಅದರಲ್ಲಿ ಬೀಜ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು, ಅದರಿಂದ ಸಾಯ್ತಿ ಸಸಿ. ಸಸಿ ನಾಟಿ ಮಾಡ್ಬೇಕಾದ್ರೆ ತಳಗೊಬ್ಬರವಾಗಿ ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ಹ್ಞೂ ಸರ್, ಕೊಡ್ತೀವಿ ಸರ್. ಪರಂಪಸ್, DAP ಅಂತವೆಲ್ಲ ಕೊಡ್ತೀವಿ ಸರ್. ಈಗ ನಾಟಿ ಮಾಡಿದ್ಮೇಲೆ ನೀರನ್ನು ಯಾವ ರೀತಿ ಕೊಡ್ತೀರಾ? ಏನು ಡ್ರಿಪ್ ಮಾಡಿದ್ರೆ ಅಥವಾ ಆ ನೀರು ಬಿಡ್ತೀರಾ? ಈಗಿನ ಕಾಲದಲ್ಲಿ ಈಗ ಬರೋ 1-2 ಇಂಚ್ ನೀರಿನಾಗೆ ನಾವು ಕಟ್ಟಬೇಕಂತಂದ್ರೆ ಕೆಲಸ ಆಗೋದಿಲ್ಲ ಸರ್. ಹಂಗಾಗಿ ಎಲ್ಲ ಡ್ರಿಪ್ಪಿನಿಂದನೇ ಕೆಲಸ ಮಾಡೋದು. ಈಗ ಆಯ್ ನೀರು ಬಿಡಬೇಕಂತಂದ್ರೆ ತುಂಬಾ ನೀರು ಬೇಕಾಗುತ್ತೆ. ತುಂಬಾ ನೀರು ಬೇಕಾಗುತ್ತೆ, ಕಳೆ ಜಾಸ್ತಿ ಆಗುತ್ತೆ, ಲೇಬರ್ ಜಾಸ್ತಿ ಬೇಕಾಗುತ್ತೆ. ಅದು ಒಬ್ಬ ಮನುಷ್ಯ ಇದ್ರೆ ಸಾಕ್ಸೆ ಎಲ್ಲ ಕೆಲಸ ನೋಡ್ಕೊಂತಾರೆ. ಅಂದ್ರೆ ಅತಿ ಸುಲಭ ಆಗುತ್ತೆ ಕೃಷಿಯಲ್ಲಿ ನಾವು ಎಲ್ಲದನ್ನು ನಿಭಾಯಿಸ್ಕೊಂಡು. ಹೌದೌದು, ಒಬ್ರಿದ್ರೆ ಸಾಕ್ಸೆ ನಿಭಾಯಿಸ್ತಾರೆ. ಈಗ ಎಲ್ಲ ನಾಟಿ ಮಾಡ್ತೀರಪ್ಪ, ಈಗ ಸಸಿ ಎತ್ಕೊಳ್ತವೆ, ಮತ್ತೆ ಬೇಸಾಯ ಕ್ರಮ ಅಂತಂದ್ರೆ ಏನೇನು ಹೊಡಿತೀರ ಅದರಲ್ಲಿ? ಹಸಿ ಎಡೆ ಹೊಡಿತೀವಿ, ಕಳೆ ತೆಗಿಸ್ತೀವಿ ಸರ್, ಅಷ್ಟೇ ಸರ್ ಅದ್ರಲ್ಲಿ ಮಾಡಕ್ ಬರೋದು. ಈಗ ಎಡೆ ಅಂತಂದ್ರೆ ಎಷ್ಟು ಬಾರಿ ಹೊಡಿತೀರ ಸರ್? ಒಂದು 4-5 ಬಾರಿ ಹೊಡಿಬೇಕು ಸರ್. ಹುಲ್ಲು ಬಿದ್ದಂಗೆಲ್ಲ ಹೊಡಿತಿರ್ಬೇಕು ಸರ್. ಅದನ್ನ ಸ್ವಲ್ಪ ದಡ್ಡು ಸಸಿ ದಡ್ಡದಾದಾಗೆ ಹೊಡಿಯಕ್ಕೆ ಹೋದ್ರೆ ಕಾಯಿ ಕಟ್ಟಾಗುತ್ತೆ, ಆದರೂ ಒಂದು 4-5 ಸರಿ ಹೊಡಿಬೋದು ಸರ್ ಅಷ್ಟೇ. ಗಿಡ ಎಲ್ಲ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕಲ್ತ್ಕೊಂಡ ತನಕ ಅಲ್ಲೇ ತನಕ ನೀವು ಬೇಸಾಯ ಕ್ರಮ? ಅಲ್ಲಿವರೆಗೆ ಬೇಸಾಯ ಮಾಡ್ತೀವಿ ಸರ್. ಅಂದ್ರೆ ಈ ವರ್ಷದ ಮಟ್ಟಿಗೆ ಈ ಒಂದು ಮೆಣಸಿನಕಾಯಿ ಗಿಡಕ್ಕೆ ಏನಾದರೂ ರೋಗ ರುಜಿನ ಈ ತರ ಏನಾದ್ರು ಬಂದಿದೆಯಾ ಸರ್? ಅದು ರೋಗ ಅಂತ ಕೇಳಲೇಬೇಡ್ರಿ ಸರ್, ಅಷ್ಟು ವಿಪರೀತ ರೋಗ ಈ ವರ್ಷ ಅಂತ ರೋಗ ಯಾವತ್ತೂ ಕಾಣ್ರಿ ಸರ್ ಯಾರು ಬ್ಯಾಡ್ಗಿಯರ್. ಎಲ್ಲ ಕೊಳವೆ ರೋಗ, ಕೊಳತು ಹೋಗ್ತೈತೆ, ಕಾಯಿ ಉದುರಿ ಹೋಗ್ತೈತೆ, ಊಜಿ ಹೊಡಿತೈತೆ. ಅದು ಈ ವಾತಾವರಣಕ್ಕೆ ಕ್ಲೈಮಿಕ್ಸ್ಗೆ ಬರ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇಲ್ಲ. ಅಂದ್ರೆ ವಾತಾವರಣ ಸಾಕಷ್ಟು ಈಗ ಮಳೆ ಬಂದಿರೋದ್ರಿಂದ ನಿಮಗೆ ಬೆಳೆ ಲಾಸ್ ಆಗಿದೆ ಸರ್? ಬೆಳೆ ಫುಲ್ ಲಾಸ್ ಸರ್. ಈ ವರ್ಷ ಅಂತ ಲಾಸ್ ಯಾರು ಕಾಣ್ರಿ ಸರ್? ನನ್ನ ಜೀವನದಾಗೆ ನನ್ನ ಬುದ್ಧಿ ಬಂದಾಗಳಿಂದ ಈ ವರ್ಷ ಅಂತ ಶೇಂಗಾ ಬೆಳೆ ಆಗಲಿ ಇನ್ನೊಂದಾಗಲಿ ಯಾವುದೇ ಬೆಳೆ ಆಗಿರಲಿ ಅಷ್ಟು ಲಾಸ್ ಅಂದ್ರೆ ಲಾಸ್. ನಮ್ದು 4 ಪಲ್ಲದ ಶೇಂಗಾ ಕೇಳಿಸಿದ್ವಿ ಸರ್, ಎಲ್ಲ 4 ಪಲ್ಲದ್ದು ಒಂದು ಟ್ರ್ಯಾಕ್ಟರ್ ಲೋಡ್ ಆಗ್ತಾ ಇಲ್ಲ, ಅದರಲ್ಲಿ ಎಲ್ಲ ಕೊಳತೋಗ್ಬಿಟ್ಟಿದೆ. ಮಳೆ ಬಂದು ಒಂದು ಗಿಡ ಕಿತ್ಕೊಂಡ್ರೆ 10 ಗಿಡ ಹೊಲದಲ್ಲಿದ್ದಾವೆ ಸರ್. ಈಗ ಮೆಣಸಿನಕಾಯಿ ಅಂತಂದ್ರೆ ನೀವು ಹಸಿಕಾಯಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಹಸಿಕಾಯಿ ಮಾರೋದಿಲ್ಲ ಸರ್. ಬ್ಯಾಡಿಗೆ ಅಂದ್ರೆ ಹಸಿಕಾಯಿ ಮಾರಾಟ ಮಾಡೋ ಮಾರಲ್ಲ ಸರ್. ಅದು ಹಸಿಕಾಯಿ ತಗೊಳ್ಳಲ್ಲ, ತಿನ್ನಕ್ ಕೂಡ ಬರಲ್ಲ ಸರ್. ಅದು ಹಂಗಾಗಿ ಅದು ಡ್ರೈ ಆದಾಗೆ ಮಾರ್ಬೇಕು ಸರ್. ಅದು ಈಗ ಹಣ್ಣಿಗೆ ಬಿಟ್ಕೊಳ್ತೀವಿ. ಹ್ಞೂ ಸರ್, ಹಣ್ಣಿಗೆ ಬಿಡ್ತೀವಿ ಸರ್. ಈಗ ಸುಮಾರು ಅಂತಂದ್ರೆ ಈಗ ನಾಟಿ ಮಾಡಿದ್ಮೇಲೆ ಹಣ್ಣು ಕಟಾವು ಅಂತಂದ್ರೆ ಎಷ್ಟು ತಿಂಗಳು ಬರುತ್ತೆ ಸರ್? ಅದು 3 ತಿಂಗಳ ನಂತರ ಬೇಕು ಸರ್. ಅದು ಚೆನ್ನಾಗಿ ಬೆಳೆದ್ರೆ ಯಾವುದೇ ರೋಗ ರುಜಿನ ಇಲ್ಲ ಅಂತಂದ್ರೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರಾ ಒಣಕಾಯಿ? ಸರ್ ಅದು 1 ಎಕರೆಗೆ 20-30 ಕ್ವಿಂಟಲ್ ಬೆಳೆಯರಿದ್ದಾರೆ ಸರ್. ನಾವು ಅಷ್ಟೊಂದು ಬೆಳೆದಿಲ್ಲ ಸರ್. ಸರ್ ನಾವು 10-12 ಕ್ವಿಂಟಲ್ ಸರ್ ಅಷ್ಟೇ. ಅಂದ್ರೆ ಅದನ್ನೆಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರ ಸರ್? ಬ್ಯಾಡಗಿ ಸರ್, ಬ್ಯಾಡಗಿಗೆ ಹೋಗಬೇಕು. ಈಗ ಇಲ್ಲಿ ನಮ್ಮ ಚಿತ್ರದುರ್ಗ ದಾವಣಗೆರೆಯಲ್ಲಿ ಅದನ್ನ ಮಾರಾಟ ಮಾಡೋಕ್ಕಾಗಲ್ಲ? ಇಲ್ಲ ಸರ್, ಅಷ್ಟೊಂದು ಮಾರ್ಕೆಟಿನ ವ್ಯವಸ್ಥೆ ಇಲ್ಲ. ಹಂಗೆ ಆಗಿಬಿಟ್ಟು ಬ್ಯಾಡಿಗೆನೆ ಅದಕ್ಕೆ ಸೂಕ್ತ ಅಂತ. ಈಗ ಬ್ಯಾಡಿಗೆ ಮೆಣಸಿನಕಾಯಿ ಅಂತಂದ್ರೆ ಒಳ್ಳೆ ಬೇಡಿಕೆ ಇದೆ, ಒಳ್ಳೆ ರೇಟ್ ಇದೆಯಪ್ಪ. ಅಂದ್ರೆ ನೀವು ಯಾವ ರೇಟಿಗೆಲ್ಲ ಮಾರಾಟ ಮಾಡಿದ್ರಿ ಹಿಂದೆಲ್ಲ? ಸರ್ ಅವಾಗೆಲ್ಲ ನಾವು ಮಾರಿರೋದೆಲ್ಲ 28-30 ರೂಪಾಯಿ ಮಾರಿದ್ವಿ ಸರ್. ಹೋದ ಸರಿ ಮಾತ್ರ ನಾವು ಹಾಕಿರ್ಲಿಲ್ಲ. ಹಂಗೆ ಆಗಿಬಿಟ್ರೆ ಫಸ್ಟ್ ಕ್ವಾಲಿಟಿ 70,000 ಚಿಲ್ಲರೆ ಹೋಗಿತ್ತು. ಒಂದು ಅಂದ್ರೆ 70,000 ಅಂತಂದ್ರೆ ಒಳ್ಳೆ ರೇಟ್ ಸಿಗುತ್ತಲ್ಲ? ಒಳ್ಳೆ ರೇಟ್ ಅಂದದೇನು ಸರ್, ಯಾರು ಬಂಗಾರಕ್ಕಿಂತ ರೇಟ್ ಆಗಿಬಿಡ್ತೈತೆ. ಈಗ 1 ಎಕರೆಗೆ ಸುಮಾರು 1-2 ಕ್ವಿಂಟಲ್ ಬಂದ್ರೆ ಸರ್ ಅದೇ ರೇಟ್ ಸಿಗ್ಬೇಕಲ್ಲ ಸರ್. ವರ್ಷನೇ ಅದೇ ರೇಟ್ ಇದ್ಬಿಟ್ರೆ ರೈತರಿಗೆ ಇನ್ನೇನು ಸರ್, ಒಳ್ಳೆ ಲಾಭ ಆಗುತ್ತೆ ಸರ್. ಈಗ ಮತ್ತೆ ಈಗ ಬೇಸಿಗೆ ಏನಾದರೂ ಮತ್ತೆ ಮೆಣಸಿನ ಸಸಿ ನಾಟಿ ಮಾಡ್ಬೇಕಂತ ಏನಾದರೂ ಪ್ಲಾನ್ ಇದೆ? ಇಲ್ಲ ಸರ್, ಬರೋದಿಲ್ಲ ಸರ್. ಬಿಸಿಲಿಗೆ ಯಾವುದು ಬೆಳೆ ಬರೋದಿಲ್ಲ, ಶೇಂಗಾ ಮಾತ್ರ ಹಾಕ್ತಾರೆ ಸರ್. ಅವಾಗ ಇವೆಲ್ಲ ಕಟಾವಾದ್ಮೇಲೆ ಶೇಂಗಾ ಬಿತ್ತನೆ ಮಾಡ್ಕೊಂತಾರೆ ಸರ್. ಬೇಸಿಗೆ ಶೇಂಗಾ? ಬೇಸಿಗೆ ಶೇಂಗಾ. ಬೇಸಿಗೆ ಶೇಂಗಾದಿಂದ ಮತ್ತೆ ನೆಕ್ಸ್ಟ್ ಇಯರ್ ಬೇಕಲ್ಲ ಸರ್ ಬಿತ್ತನೆ ಮಾಡಕ್ಕೆ ಬೀಜಕ್ಕೆ ಜಮೀನಿಗೆಲ್ಲ. ಹಂಗೆ ಆಗಿಬಿಟ್ಟು ಅದರಿಂದನೇ ಇದು ಮಾಡ್ಕೊಳ್ತಾರೆ ಸರ್. ಈಗ ಮತ್ತೆ ಏನೇನು ಬೆಳೀತಾ ಇದ್ರಿ? ಈರುಳ್ಳಿ ಬೆಳಿತೀವಿ, ಬೇಡಿಗೆ ಬೆಳೆದಿವಿ, ಮೊನ್ನೆ ಬೀಟ್ರೂಟ್ ಹಾಕಿದ್ವಿ ಸರ್. ಸ್ವಲ್ಪ ಬೀಟ್ರೂಟ್ನಿಂದ ನಮಗೆ ಸ್ವಲ್ಪ ಲಾಭ ಅನಿಸುತ್ತೆ ಸರ್. ಒಂದು ರಾಗಿ ಬೆಳಿತೀವಿ ಸರ್, ನಮ್ಮ ಮನೆ ಬಳಕೆ ಮಾತ್ರ ಹಾಕ್ಕೊಳ್ತೀವಿ ಸರ್ ಅಷ್ಟೇ. ಈಗ ರಾಗಿ ಬೆಳಿತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಬೆಳಿತೀರಾ ರಾಗಿನ? ಸರ್ 1 ಎಕರೆಗೆ ಹಾಕ್ಕೊಳ್ತೀವಿ ಸರ್ ರಾಗಿ, ಮನೆ ಬಳಕೆ ಮಾತ್ರ ಹಾಕ್ಕೊಳ್ತೀವಿ ಅಷ್ಟೇ ನಾವು. ಮನೆ ಬಳಕೆ ಅಂತಂದ್ರೆ ಯಾಕೆ ಇವನ್ನ ಬಳಸ್ಬೇಕು? ಇಲ್ಲ ಸರ್, ನಾವು ಮತ್ತೆ ಹೊರಗಡೆಯಿಂದ ತಂದ್ರೆ ಅಷ್ಟೊಂದು ಸರಿ ಇರೋದಿಲ್ಲ, ಬೆಳೆದ ರಾಗಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾವೇ ಬೆಳ್ಕೊಳ್ತೀವಿ ಸರ್. ಅಂದ್ರೆ ದಿನನಿತ್ಯ ನಾವು ರಾಗಿ ಊಟ ಮಾಡಿದ್ರೆ ಒಳ್ಳೆ ಶಕ್ತಿಯುತವಾಗಿ ಇರ್ಬೋದು. ಹೌದೌದು, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಗೋಧಿ ಅಕ್ಕಿಗಿನ ರಾಗಿನ ಸಾಕಷ್ಟು ಉತ್ತಮ ಅಂತ ಹೇಳಿ? ಹ್ಞೂ ಸರ್, ಬಹಳ ಉತ್ತಮ ಸರ್. ರಾಗಿ ಅಷ್ಟು ಉತ್ತಮ ಯಾವ್ದಿಲ್ಲ ಸರ್. ಜೋಳ ಮೆಕ್ಕೆಜೋಳ ಅವೆಲ್ಲ ಇಂದು ಸರ್, ಫಸ್ಟ್ ಅದು ಇಂದು. ಈಗ ರಾಗಿ ಅಂತಂದ್ರೆ ಯಾವ ರೀತಿ ಒಳ್ಳೆ ಇಳುವರಿ ಬರ್ಬೇಕು ಅಂತಂದ್ರೆ ಕೃಷಿ ಮಾಡ್ಬೇಕು ಸರ್? ನಾವು ಕೃಷಿ ಮಾಡ್ಬೇಕಂದ್ರೆ ಈಗ ನಾಟಿ ಮಾಡೋರು ಕಮ್ಮಿ ಸರ್. ಈಗ ಎಲ್ಲ ಡ್ರಿಪ್ ಬಂದ್ಬಿಟ್ಟು ಎಲ್ಲ ಚೆಲ್ಲಿ ಬೀಜ ಚೆಲ್ಲಿ ಬೆಳೆಯರೆ ಜಾಸ್ತಿ ಸರ್. ಬಿತ್ತನೆ ಮಾಡಲ್ಲ? ಇಲ್ಲ ಸರ್, ಬಿತ್ತನೆ ಮಾಡಲ್ಲ ಸರ್. ಇಲ್ಲಿ ಆ ಕಡೆ ಎಲ್ಲ ಬಯಲ್ ಭೂಮಿಗೆ ಬೆಳೀತಾರೆ, ಮಳೆ ವಾತಾವರಣಕ್ಕೆ ಬೆಳೀತಿದ್ದಾರೆ. ಕೂರಿಗೆಲ್ಲಿ ಬಿತ್ತನೆ ಮಾಡಿ ನಮ್ಮ ಸೈಡ್ ಹಂಗೆ ಎಲ್ಲ ಯಾರು ಮಾಡಲ್ಲ ಸರ್. ನಮಗೂ ವಾತಾವರಣಕ್ಕೂ ಅವ್ರ ವಾತಾವರಣಕ್ಕೂ ವೇರು ಪೇರು ಇದೆಯಲ್ಲ ಸರ್. ನಮಗೆ ಮಳೆ ಕಮ್ಮಿ, ಅವ್ರಿಗೆ ಮಳೆ ಜಾಸ್ತಿ ಆಗ್ತಿರ್ತಲ್ಲ, ಅದರಲ್ಲೇ ಬೆಳೆದ್ಬಿಡ್ತಾರೆ ಇಲ್ಲಿ ತೋಟಗಾರಿಯಲ್ಲಿ. ಹೌದೌದೌದು ಸರ್. ಈಗ ಚೆಲ್ಬೇಕು ಅಂತ ಹೇಳಿದ್ರಲ್ಲ, ಅದೊಂಥರ ಗೋಧಿ ಚೆಲ್ಲಿದಂಗೆ ಚೆಲ್ಬೇಕು. ಹ್ಞೂ ಸರ್, ಗೋಧಿ ಚೆಲ್ಲಿ ನೆಲ ಎಲ್ಲ ಅದ ಮಾಡಿಬಿಟ್ಟು ರೋಟ್ರ್ ಎಲ್ಲ ಹಾಕಿಬಿಟ್ಟು ಆ ಬೀಜ ಚಲನೆ ಮಾಡಿ ಲಾಟ್ರಲ್ಲಿ ಎಳೆದು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕ್ತೀವಿ ಸರ್. ಈಗೆಲ್ಲ ಚಲನೆ ಮಾಡಿ ಬೆಳಿತಿರಲ್ಲ ರಾಗಿನ, ಕಳೆಗಳು ಜಾಸ್ತಿ ಬರ್ತವೆ. ಬರ್ತವೆ ಸರ್, ಮತ್ತೆ ಅದರಲ್ಲೇ ತಕ್ಕಬೇಕು ಸರ್. ಹಂಗೆ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಅದ್ರೊಳಗೆ ಏನೋ ಬೇಸಾಯ ಕ್ರಮ ಮಾಡಕ್ ಬರಲ್ಲ. ಇಲ್ಲ ಸರ್, ಏನು ಮಾಡೋಕ್ಕಾಗಲ್ಲ ಸರ್, ಕೈಯಿಂದನೇ ಲೇಬರ್ ಇಂದನೇ ಕಳೆ ತೆಗಿಸ್ಬೇಕು ಸರ್. ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ತೆಗಿತೀರಾ ಸರ್? ಅದು ಒಂದು ಎಕರೆಗೆ ಬಂದ್ಬಿಟ್ಟು ಒಂದು 20 ಪ್ಯಾಕೆಟ್ ಆಗುತ್ತೆ ಸರ್ ಅಷ್ಟೇ, 10 ಕ್ವಿಂಟಲ್ ಸರ್ ಅಷ್ಟೇ. ಈಗ 10 ಕ್ವಿಂಟಲ್ ನೀವು ಬಳಸ್ತೀರಾ ಊಟಕ್ಕೆ? ಹ್ಞೂ ಸರ್, ಖಾಲಿ ಆಗ ತಗೊಂಡ್ ಮತ್ತೆ ಬಳಸದ್ ಸರ್. ಆಮೇಲೆ ತಿರುಗಿ ಖಾಲಿ ಆಗ ಮೂಮೆಂಟ್ನಾಗ ತಿರುಗಿ ಇನ್ನೊಂದ್ಸರಿ ಹಾಕಿ ಕೇಳೋದು ಸಂಗೆ. ಈಗ ರಾಗಿ ಅಂದ್ರೆ ಮುದ್ದೆ ರೊಟ್ಟಿ ಈ ತರ ಎಲ್ಲ ಮಾಡ್ಕೊಂಡು ಊಟ ಮಾಡ್ತೀರಾ? ಹೌದೌದು, ರಾಗಿ ಮುದ್ದೆ ಸರ್ ಜಾಸ್ತಿ ನಮಗೆ, ರೊಟ್ಟಿ ಕಮ್ಮಿ. ಹೆಚ್ಚಾದವನ್ನ ರಾಗಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಮಾರೋದಿಲ್ಲ ಸರ್. ನಮ್ಮ ಬಳಕೆಗೆ ನಾವೇ, ಅದೇ 15 ಜನ ಫ್ಯಾಮಿಲಿ ಇದೆ, 15 ಜನಕ್ಕೆ ಡೈಲಿ ಬೇಕಂದ್ರೆ ಭಾಳ ಬೇಕಲ್ಲ ಸರ್. ಹಂಗೆ ಆಗಿಬಿಟ್ಟು ನಾವೇ ಯೂಸ್ ಮಾಡ್ತೀವಿ ಸರ್, ಮಾರಾಟ ಏನು ಮಾಡೋದಿಲ್ಲ ಸರ್. ಈಗ ರಾಗಿ ಹುಲ್ಲು ಬರುತ್ತಪ್ಪ, ಸಾಕಷ್ಟು ಒಳ್ಳೆ ಆಹಾರ ದನಗಳಿಗೆ, ಇದನ್ನ ಯಾವ್ದಕ್ಕೆ ಬಳಸ್ತೀರಾ? ಇದು ಕುರಿಗಳು ಬೆಳೆಸ್ತೀವಿ ಸರ್, ಪಟ್ಲಿಗಳಿಗೆ. ಅವಕ್ಕೆ ಇಲ್ಲ, ಒಂದ್ ಕಡೆ ನೀವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ರಾಗಿ ಹುಲ್ಲು ಸಾಕಷ್ಟು ಒಳ್ಳೆ ಶ್ರೇಷ್ಠ ಆಹಾರ. ಶ್ರೇಷ್ಠ ಸರ್, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಸರ್ ಅದರಲ್ಲಿ. ಈ ಉಬ್ಬುಲಿಕ್ಕಿಂತ ಅದೇ ಮೇಲ್ ಸರ್ ಸ್ವಲ್ಪ. ಒಂದ್ ಟೈಮು ರಾಗಿ ಕಡ್ಡಿ, ಒಂದ್ ಟೈಮು ಶೇಂಗಾ ಕಡ್ಡಿ, ಒಂದ್ ಟೈಮು ಮೆಕ್ಕೆಜೋಳದ ರಾವುದಿ, ಈ ತರ ಕೊಟ್ರೆ ಒಂಥರ ಬೇರೆ ಬೇರೆ ಆಹಾರ ಕೊಟ್ಟಂಗ. ಹೌದೌದೌದು, ಸತ್ಯ ಸರ್. ಅದು ಈಗ ಒಂದ್ ಎಕರೆಗೆ ಯಾಕೆ ಸೀಮಿತ ಆಗಿದ್ರೆ ರಾಗಿನ ಹಾಕೋದು, ಇನ್ನು ಹೆಚ್ಚಾಕ್ಬೋದು? ಅದರಿಂದ ಲೇಬರ್ ಬಹಳ ಜಾಸ್ತಿ ತಗೊಳತ್ತೆ ಸರ್. ಅದು ಕಟಾವ್ ಮಾಡ್ಬೇಕಾದ್ರು, ತನೆ ಕೊಯ್ಬೇಕಾದ್ರು ಲೇಬರ್ ಜಾಸ್ತಿ ಬೇಕು, ಕಡ್ಡಿ ಕೊಯ್ಬೇಕಾದ್ರೂ ಲೇಬರ್ ಜಾಸ್ತಿ ಬೇಕು. ಹಂಗಾಗಿ ಯಾರು ಇಷ್ಟಪಡಲ್ಲ ಸರ್. ಖರ್ಚು ಜಾಸ್ತಿ ಅಂತ ಹೇಳಿ ಜಾಸ್ತಿ ಸರ್. ನಾವು ಬೆಳೆಯೋದಕ್ಕಿಂತ ಅದನ್ನ ಕಟಾವ್ ಮಾಡಿ ರೆಡಿ ಮಾಡೋ ತಡಿ ಅದರಷ್ಟು ರಾಗಿನೇ ಸಿಕ್ಕಿಬಿಡುತ್ತೆ ರೆಡಿಮೇಡ್. ಈಗೆಲ್ಲ ಯಂತ್ರಗಳು ಬಂದವಲ್ಲ, ರಾಗಿ ಕಟಾವು ಮಾಡಿದ್ರೆ ಆ ತಕ್ಷಣ ಕಾಳನೆ ಬಂದ್ಬಿಡ್ತವೆ. ಇಲ್ಲ ಸರ್, ಅದಕ್ಕೆ ರಾಗಿ ವೇಸ್ಟ್ ಆಗ್ತವೆ, ಆ ಕಡ್ಡಿ ಕೂಡ ಅರ್ಧಕ್ಕೆ ಕಟ್ಟಾಗುತ್ತೆ ಸರ್. ಅದು ಇನ್ನು ಅರ್ಧ ವೇಸ್ಟ್ ಭೂಮಿಯಲ್ಲಿ ವೇಸ್ಟ್ ಆಗುತ್ತೆ ಸರ್. ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನ ಇದ್ರೆ? ಹೌದೌದು ಸರ್, ಜನ ಇದೀವಲ್ಲ, ಹಂಗೆ ಆಗಿಬಿಟ್ಟು ಲೇಬರ್ನ ಇಟ್ಕೊಂಡು ನಾವೇ ಕೆಲಸ ಮಾಡ್ಕೊಂತೀವಿ ಸರ್. ಒಟ್ಟಾರೆ ವೀರೇಶ್ ಅವರೇ, ಕೃಷಿ ಬದುಕು ಏನನ್ಸುತ್ತೆ ಸರ್? ನಮಗೆ ಕೃಷಿ ಬದುಕು ಅವಲ್ಲಿ ನಮಗೆ ಬೇಸತ್ತ ಬಿಡೀವಿ ಸರ್. ಈ ಕೃಷಿಯಲ್ಲಿ ಅಂಥ ಲಾಭದಾಯಕ ಕಾಣಕ್ಕೆ ಆಗ್ತಿಲ್ಲಲ್ಲ ಸರ್. ಹಂಗೆ ಆಗಿಬಿಟ್ಟು ಈ ಕೃಷಿನೇ ಬೇಡ ಅಂತ ಅನ್ಕೊಬಿಟ್ಟಿದ್ವಿ ಸರ್. ಆಗಲೇ ಏನಂದ್ರೆ ಇಂದ್ಲಿಂದ ಮಾಡ್ಕೆ ಬಂದಿದ್ವ, ಹಂಗೆ ಮಾಡ್ಬೇಕಂತ ಮಾಡ್ತಿದ್ವಿ ಸರ್. ಅಷ್ಟು ಬಿಟ್ರೆ ಏನಿಲ್ಲ, ಅದು ಜಮೀನಿನ ಬೇರೆ ಬಳಸಕ್ಕೂ ಬರೋದಿಲ್ಲ ಸರ್. ಒಟ್ಟಾರೆ ಒಳ್ಳೆ ಮಳೆ ಆಯ್ತು, ಒಳ್ಳೆ ಬೆಳೆ ಆಯ್ತು ಅಂದ್ರೆ ಎಲ್ಲ ಒಂದ್ ಕಡೆ ನೆಮ್ಮದಿ ಇರುತ್ತಲ್ವ? ಇರುತ್ತೆ ಸರ್, ಅವಾಗ ಅದ್ರ ಕತೆನೇ ಬೇರೆ ಇರುತ್ತೆ. ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಬಂತಂದ್ರೆ ಈ ಲೇಬರ್ ಇದಾರಲ್ಲ ಸರ್, ಅವ್ರ ಡಿಮ್ಯಾಂಡ್ಸ್ ಅವಾಗ ಅವರಿಂದ ಸ್ವಲ್ಪ ಇದಾಗ್ತಿತ್ತು ಸರ್. ಒಟ್ಟು ಸರ್ ಲಾಭ ಬಂದ್ರೂ ಕಷ್ಟ ಐತೆ, ಲಾಭ ಬರ್ತಿದ್ರು ಕಷ್ಟ ಐತೆ ಜೀವನ. ಏನ್ ಅವತ್ತು ತಾತ್ಕಾಲಿಕ ಎರಡು ದಿನ ಮಾತ್ರ ಖುಷಿ ಪಡ್ಬೋದು ಸರ್. ಇವತ್ತೆಲ್ಲ ಖರ್ಚು ಜಾಸ್ತಿ, ಪ್ರತಿಯೊಂದು ಎಲ್ಲ ರೇಟ್, ದಿನನಿತ್ಯದ ಬಳಕೆ ವಸ್ತುಗಳಲ್ವಾ? ಹೌದೌದು ಸರ್. 600-700 ರೂಪಾಯಿ ಇದ್ದು ಗೊಬ್ಬರ ಇವತ್ತು 1100-1200 ಸರ್. ಈಗ ಹಂಗೆ ಆಗಿಬಿಟ್ಟು ಅದಕ್ಕೆ ಖರ್ಚೆ ಭಾಳ ಆಗಿಬಿಡುತ್ತೆ. ನಾವು ಬೆಳೆಯೋದು 100,000 ರೂಪಾಯಿ ಬೆಳೆದ್ರೆ 70,000-80,000 ರೂಪಾಯಿ ಖರ್ಚಾಗಿರುತ್ತೆ ಸರ್. ಹಂಗೆ ಆಗಿಬಿಟ್ಟು 20,000-30,000 ಕೂಲಿ ಹೋದ್ರೆ ಮೇಲೆ ಸರ್, ಅದಕ್ಕಿಂತ ಕೂಲಿ ಹೋದ್ರೆ ಡೈಲಿ 300 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳಿಗೆ 300 ರೂಪಾಯಿ. ಆ ಗಂಡು ಮಕ್ಳು ಹೋದ್ರೆ 500 ರೂಪಾಯಿ ಜೋಮ್ ಕಿಂಡ್ಕೊಂಡು ಬರ್ತಾರೆ ಸಂಜೆಗೆ, ಅವ್ರದೇ ಊಟ ಅವ್ರದೇ ತಿಂಡಿ ಅವ್ರದೇ ಎಲ್ಲ. ಹಂಗೆ ಆಗಿಬಿಟ್ಟು ಯಾರು ರೈತರು ಅವಲ್ಲೇ ಇಷ್ಟಪಡ್ತಾ ಇಲ್ಲ ಸರ್. ನಿಮ್ಮ ಭಾಗದಲ್ಲಿ ಭಾಳ ಕಷ್ಟ, ಮಳೆಗಾಲ ಕಡಿಮೆ. ಹೌದೌದು, ಭಾರಿ ಕಷ್ಟ ಸರ್. ಒಳ್ಳೇದು ವೀರೇಶ್ ಅವರೇ, ಇಲ್ಲೇ ತನಕ ಈ ಒಂದು ಕುರಿ ಸಾಕಾಣಿಕೆ ಹಾಗೂ ಈ ಒಂದು ಬ್ಯಾಡಗಿ ಮೆಣಸಿನಕಾಯಿ ಬೆಳೆಯ ಸಾಕಷ್ಟು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕುರಿ ಸಾಕಾಣಿಕೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಜಿ ವೀರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಆಂಟಿ, ಎಬಿಎಆರ್ ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. Thank you.

ಜನಪದ ಗೀತೆಯನ್ನು ಕೇಳಿದಿರಿ. ಇದೀಗ ಕೊಟ್ಟೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆಯನ್ನು ತಿಳಿಯೋಣ. ಸಜ್ಜೆ ಹೈಬ್ರಿಡ್ಡು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1641, ಅಲಸಂದೆ 5629, ಗರಿಷ್ಠ 8619, ನೆಲಗಡಲೆ ಶೇಂಗಾ ನಾಟಿ ಕನಿಷ್ಠ 3869, ಗರಿಷ್ಠ 7609, ಜೋಳ ಕನಿಷ್ಠ ಮತ್ತು ಗರಿಷ್ಠ 1458, ನವಣೆ ಹೈಬ್ರಿಡ್ಡು ಗರಿಷ್ಠ ಮತ್ತು ಕನಿಷ್ಠ 2311, ರಾಗಿ ಹೈಬ್ರಿಡ್ಡು ಕನಿಷ್ಠ 2089, ಗರಿಷ್ಠ 2211, ಸೂರ್ಯಕಾಂತಿ ಹೈಬ್ರಿಡ್ಡು 2200, ಗರಿಷ್ಠ 6709, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 4289. ಇನ್ನು ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಹತ್ತಿ ಪ್ರಭೇದ DCH ಕ್ವಿಂಟಾಲ್ಗೆ ಕನಿಷ್ಠ 2500, ಗರಿಷ್ಠ 15793. ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ನೋಡೋದಾದರೆ ಅಡಿಕೆ ಪ್ರಭೇದ ರಾಶಿ ಕನಿಷ್ಠ 46599, ಗರಿಷ್ಠ 47999. ಮೆಣಸು ಪ್ರಭೇದ ಕರಿಮೆಣಸು ಕನಿಷ್ಠ ಮತ್ತು ಗರಿಷ್ಠ 48229. ಚಳ್ಳಕೆರೆ ಕೃಷಿ ಮಾರುಕಟ್ಟೆಯಿಂದ ಧಾರಣೆಯಲ್ಲಿ ಮೆಕ್ಕೆಜೋಳ ಪ್ರಭೇದ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 898, ಗರಿಷ್ಠ 1794. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಅಲಸಂದಿಕಾಯಿ ಕನಿಷ್ಠ 3500, ಗರಿಷ್ಠ 4000, ಸೇಬು 6200, ಗರಿಷ್ಠ 6500, ಬೂದುಗುಂಬಳಕಾಯಿ ಕನಿಷ್ಠ 1200, ಗರಿಷ್ಠ 1600, ಬಾಳೆಹಣ್ಣು ಪ್ರಭೇದ ಏಲಕ್ಕಿ ಬಾಳೆ ಕನಿಷ್ಠ 3500, ಗರಿಷ್ಠ 4000, ಬಾಳೆಹಣ್ಣು ಪಚ್ಚಬಾಳೆ 1100, ಗರಿಷ್ಠ 1500, ಹುರುಳಿಕಾಯಿ 5000, ಗರಿಷ್ಠ 6000, ಬೀಟ್ರೋಟ್ 4000, ಗರಿಷ್ಠ 4500, ಹಾಗಲಕಾಯಿ 6000, ಗರಿಷ್ಠ 7000, ಸೋರೆಕಾಯಿ 3000, ಗರಿಷ್ಠ 3500, ಬದನೆಕಾಯಿ 5000, ಗರಿಷ್ಠ 5500, ಗೋರಿಕಾಯಿ ಕನಿಷ್ಠ 6000, ಗರಿಷ್ಠ 6500, ಎಲೆಕೋಸು 2000, ಗರಿಷ್ಠ 3000, ದಪ್ಪ ಮೆಣಸಿನಕಾಯಿ 7000, ಗರಿಷ್ಠ 8000, ಕ್ಯಾರೆಟ್ ಕನಿಷ್ಠ 5000, ಗರಿಷ್ಠ 6000, ಹೂಕೋಸು 2000, 2800, ಸಪೋಟೊ 2800, 3200, ಸೌತೆಕಾಯಿ ಕನಿಷ್ಠ 5000, ಗರಿಷ್ಠ 6000, ದ್ರಾಕ್ಷಿ 3000, 3500, ಅವರೆಕಾಯಿ ಕನಿಷ್ಠ 5000, ಗರಿಷ್ಠ 5500, ಹಸಿರು ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500, ಕರ್ಬೂಜ